ದೇವರಿದು ನೋಡು ತಮ್ಮ ದೇವರಿದು ನೋಡು ಕಾಯದುಂಬುವ ಮನೆಯ ಮಧ್ಯದಿ ಮಾಯವರ್ಣದ ಜಗುಲಿ ಮೇಲೆ ಕಾಯದುಂಬುವ ಮನೆಯ ಮಧ್ಯದಿ ಮಾಯವರ್ಣದ ಜಗುಲಿ ಮೇಲೆ ಸೋಗಮ್ಯಂದೊಡಗೂಡಿತು ದೇವರಿದು ನೋಡು ಸೋಗಮ್ಯಂದೊಡಗೂಡಿತು ದೇವರಿದು ನೋಡು ದೇವರಿದು ನೋಡು ತಮ್ಮ ದೇವರಿದು ನೋಡು ದೇವರಿದು ನೋಡು ತಮ್ಮ ದೇವರಿದು ನೋಡು ಆರು ಜೌವನ ತಿಂದಿತು ಈರೇಳು ಲೋಕವ ನುಂಗಿತ್ತು ಆರು ಜೌವನ ತಿಂದಿತು ಈರೇಳು ಲೋಕವ ನುಂಗಿತು ಆರು ಮೂರು ವೈದಿತ್ತು ದೂರದಲ್ಲಿ ನಿಲ್ತಿರುವ ದೇವರು ಆರು ಮೂರು ವೈದಿತ್ತು ದೂರದಲ್ಲಿ ನಿಲ್ತಿರುವ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇಹದೊಳಗೆ ಮನೆಯ ಮಾಡಿತು ದೇವರಿದು ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡು ದೇವರಿದು ನೋಡು ತಮ್ಮ ದೇವರಿದು ನೋಡು ದೇವರಿದು ನೋಡು ತಮ್ಮ ದೇವರಿದು ನೋಡು ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು ದಾತ ನೀರಲ್ಲಿ ಕೇರಿ ಗುರು ಸಾಕ್ಷಾತ್ತ ದೇವರು ದಾತ ನೀರಲ್ಲಿ ಕೇರಿ ಗುರು ಸಾಕ್ಷಾತ್ತ ದೇವರು ದೇವರಿದು ನೋಡು ತಮ್ಮ ದೇವರಿದು ನೋಡು ದೇವರಿದು ನೋಡು ದೇವರಿದು ಯೇಸು ಹೆಸರಿಗೆ ಬರುವುದು ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು ದಾತ ನೀರಲ್ಲಿ ಕೇರಿ ಗುರು ಸಾಕ್ಷಾತ್ತ ದೇವರು ದಾತ ನೀರಲ್ಲಿ ಕೇರಿ ಗುರು ಸಾಕ್ಷಾತ್ತ ದೇವರು ದೇವರಿದು ಬದಾಮಿ ತಾಲೂಕಿನ ಕೆರೂರಿನ ವಿಠಲಪ್ಪ ಜ್ಞಾನಪ್ಪ ಪಲ್ಲೇದ ಹಾಗೂ ಮೇಳದವರಿಂದ ಏಕದಾರಿ ಪದಗಳನ್ನು ಕೇಳಿದಿರಿ. ಈಗ ಪ್ಯಾಟಿಧಾರಣೆ ಆರಂಭದಲ್ಲಿ ಗದಗ್ ಪ್ಯಾಟಿಧಾರಣೆ ತಿಳಿದುಕೊಳ್ಳೋಣ. ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು 1512 4812, ಉದ್ದಿನಕಾಳು 1677 6975, ಧನಿಯಾ 7519 8700, ಅಲಸಂದೆ 4359 6749, ಹೆಸರುಕಾಳು 1119 7469, ನೆಲಗಡಲೆ 2611 6800, ಜೋಳ 1313 2208, ಮಡಿಕೆ 6269, ಕುಸುಬೆ 4719 4729, ಸೂರ್ಯಕಾಂತಿ 4416 6029, ತೊಗರಿ 4112, ಗೋಧಿ 1617 2359 ಇರುತ್ತೆ. ಬಾಗಲಕೋಟೆ ಪ್ಯಾಟಿ ಧಾರಣಿ ಹೆಸರುಕಾಳು 4000 7500, ಸೂರ್ಯಕಾಂತಿ 2000 5719, ಗೋಧಿ 2835. ಇನ್ನು ಯಲ್ಲಾಪುರ ಪ್ಯಾಟಿ ಧಾರಣಿ ಬಿಳಿ ಗೋಟಡಿಕೆ 28319 34869 ಇರುತ್ತೆ. ಮೆಣಸು 42268 49299, ಹಾಗೆಯೇ ಸಿರ್ಸಿ ಪ್ಯಾಟಿ ಧಾರಣಿ ಬೆಟ್ಟಡಿಕೆ 39000